ದಿನವೂ ನಿಮಗಿಷ್ಟವಾಗುವ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಲ್ಲಿ ನಾವು ಸಾಗಿದ್ದೇವೆ. ಸಮಯ ಆಗುತ್ತಲಿದೆ 7:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನ್ಯೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಕೇಳಿದ್ರೆ ಪರಿಸರ ಪ್ರಿಯ ತತ್ವಗಳನ್ನ ತುಂಬಾ ಕಡೆ ನಾವು ಅನುಸರಿಸಬಹುದು. ಮಣ್ಣಿನ ಫಲವತ್ತತೆ ಬಹಳ ಮುಖ್ಯವಾದ ಸಂಗತಿ. ಅಲ್ಲಿಯೇ ಪರಿಸರ ಪ್ರಿಯ ತತ್ವವನ್ನ ಅನುಸರಿಸಲೇಬೇಕು, ಅದು ಅನುಕೂಲವೂ ಹೌದು. ಬರೀ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದಷ್ಟು ಅಪಾಯವೇ. ಮಣ್ಣಿನ ಫಲವತ್ತತೆಯ ನಂತರ ರೈತರು ಉಪಯೋಗಿಸಿಕೊಳ್ಳುವ ವಿವಿಧ ಬೆಳೆಗಳ ತಳಿಗಳು ಅಥವಾ ಸಸ್ಯಗಳು, ಕಾಲಕ್ರಮೇಣ ಕಳೆಗಳ ಹತೋಟಿ, ಕೀಟ ರೋಗಗಳಿಗೆ ಅಥವಾ ಕಾಟ ಕೊಡುವ ಜೀವಿಗಳನ್ನ ದೂರ ಇಡಲಿಕ್ಕೆ ಬಳಸುವ ಕ್ರಮಗಳು ಸಹ ಪರಿಸರ ಪ್ರಿಯವಾಗಿದ್ರೆ ಅನುಕೂಲವೇ. ಈಚೆಗೆ ನಾವು ಹೊಲಬ್ಗೆರೆಯ ಪರ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅಲ್ಲಿಯ ರೈತರ ಜೊತೆಗೆ ಮಾತಾಡ್ತಾ ಇದ್ವಿ. ಕೆಲವೊಬ್ರು ಹೇಳ್ತಾ ಇದ್ರು, ನಾವು ಸೇವನೆಗೆ ತಂದ ಒಳ್ಳೊಳ್ಳೆ ಹಣ್ಣುಗಳ ಬೀಜಗಳನ್ನ ಸಸಿ ಮಾಡಿ ಬೆಳೆಸ್ತದ್ವಿ, ಚೆನ್ನಾಗಿ ಬೆಳೀತದವಂತ ಅನ್ಕೊಂಡು. ಇದೇ ಸಂದರ್ಭದಲ್ಲಿ ಅಲ್ಲಿಯ ರೈತರ ಕೆಲವು ಅನುಭವಗಳನ್ನು ಆಲಿಸ್ತಾ ಇದ್ವಿ, ಗಮನಿಸ್ತಾ ಇದ್ವಿ. ಪ್ರಸಾದದ ಬಳಿಕ 100 ವರ್ಷ ಬಾಳಿದ ಎಪಿ ಅನಂತರಾಜಯ್ಯ ಅವರ ಪುತ್ರ ಜಿನಚಂದ್ರ, ಜಿನಚಂದ್ರ ಅವರ ಮಕ್ಕಳಾದ ಅಶೋಕ್ ಕುಮಾರ್, ಪ್ರಶಾಂತ್ ಹಾಗೂ ಕೀರ್ತಿ ಕುಮಾರ್ ಅವರನ್ನ ಭೇಟಿ ಮಾಡಿದ್ವಿ. ಹಾಗೆ ಜಿನಚಂದ್ರ ಅವರ ಸಹೋದರ ಮೋಹನ್ ಕುಮಾರ್ ಅವರ ಪತ್ನಿ ನಾಗಪ್ರಭಾ ಅವರನ್ನು ಸಂಪರ್ಕಿಸಿದ್ವಿ. ಅಲ್ಲಿಯ ವೈವಿಧ್ಯತೆಯನ್ನು ಗಮನಿಸ್ತಾ ಇದ್ವಿ. ತೆಂಗಿನಲ್ಲಿ ಕಾಟ ಕೊಡುವ ಇಲಿಗಳ ಹತೋಟಿಗಾಗಿ ಜಿನಚಂದ್ರ ಮತ್ತು ಅವರ ಮಕ್ಕಳು ತೆಂಗಿನ ಕಾಂಡಕ್ಕೆ ತಗಡನ್ನ ಸುತ್ತ ಇಲಿಗಳು ಹತ್ತದಂತೆ ಹೊಡೆದಿದ್ದಾರೆ. ಸ್ಟೀಲ್ ಮೊಳೆಗಳನ್ನ ಉಪಯೋಗಿಸಿಕೊಂಡು ತಗಡನ್ನ ಅಲ್ಲಿ ಸೇರಿಸಿದ್ದಾರೆ. ಇದರಿಂದ ಗರಿಷ್ಠವಾಗಿ ಇಲಿಗಳ ಹತೋಟಿ ಆಗಿದೆ ಅಂತ ಅನ್ಕೊಂಡು ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಅವರು ಮನೆ ಬಳಿಯೇ ಗೋಬರ್ ಅನಿಲ ಘಟಕಗಳನ್ನ ಇಟ್ಕೊಂಡಿದ್ದಾರೆ. ಬಹಳ ವರ್ಷಗಳ ಕಾಲ ಅವರು ಉಪಯೋಗಿಸಿಕೊಳ್ತಿದ್ದಾರೆ. ಪೂರ್ವಕವಾಗಿ ಹಸುಗಳನ್ನ ಇಟ್ಕೊಂಡಿದ್ದಾರೆ. ಗೋಬರ್ ಅನಿಲ ಘಟಕಕ್ಕೆ ವೇಸ್ಟ್ ಡಿಕಂಪೋಸರ್ ಸೂಕ್ಷ್ಮ ಜೀವಿಯನ್ನು ಸೇರಿಸಿ ತೆಂಗಿಗೂ ಅಡಿಕೆಗೂ ಇತರೆ ಬೆಳೆಗಳಿಗೆ ಉಣಿಸ್ತಿದ್ದಾರೆ. ಈ ಹಿಂದೆ ಜಿನಚಂದ್ರ ಅವರು ತುಂಬಾ ಆಸಕ್ತಿಯಿಂದ ಎರೆಹುಳು ಗೊಬ್ಬರವನ್ನ ಸಾಕಷ್ಟು ಪ್ರಮಾಣದಲ್ಲಿ ಮಾಡಿಕೊಳ್ತಾ ಇದ್ರು. ಹೀಗೆ ಅವರ ಕೃಷಿ ಲೋಕವನ್ನ ಗಮನಿಸಿದಾಗ ಅವರಲ್ಲಿರುವ ಮಾವು, ಹಲಸು, ಅಡಿಕೆ, ತೆಂಗು ಮತ್ತಿತರೆ ಬೆಳೆಗಳು ಅಲ್ದಲ್ಲನೆ ಅವರ ದುಡಿಮೆ ಅನುಕರಣೀಯ ಅನಿಸ್ತು. ಮಕ್ಕಳು ಕೈ ತುಂಬ ದುಡಿತಾರೆ, ಆಳುಕಾಳುಗಳ ಮೇಲೆ ಅವಲಂಬನೆ ಆದ್ರೂ ಸಾಕಾಗ್ತಾ ಇಲ್ಲ ನಮ್ಮ ಕೆಲಸ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಮೋಹನ್ ಕುಮಾರ್ ಮತ್ತು ಅವರ ಪತ್ನಿ ನಾಗಪ್ರಭಾ ಅವರು ಮನೆಯ ಸುತ್ತಮುತ್ತ ವಿಶೇಷವಾದ ಗಿಡಗಳನ್ನು ಹಾಕೊಂಡಿದ್ದಾರೆ. ವಿಭಿನ್ನವಾದ ಸಸ್ಯ ಸಂಕುಲವನ್ನು ಸಲಿಕೊಂಡಿದ್ದಾರೆ. ಆಳೆತ್ತರಕ್ಕೆ ಬೆಳೆದ ಹಸಿ ಮೆಣಸಿನಕಾಯಿ ಗಿಡ ನಮ್ಮನ್ನ ಆಕರ್ಷಿಸಿತು. ಹಾಗೆ ಕಸಿ ಕಟ್ಟಿದ ಬದನೆ, ಔಷಧಿ ಗಿಡಗಳು, ಅಲಂಕಾರಿಕ ಗಿಡಗಳು, ಆರೋರೂಟು, ಶುಂಠಿ, ಮಾಂಗಾಯಿ ಶುಂಠಿ ಇತ್ಯಾದಿಗಳೆಲ್ಲ ಚಂದವಾಗಿ ಬೆಳೆದದ್ದನ್ನ ನಾವು ನೋಡಿದ್ವಿ. ಮನೆಯ ಪಕ್ಕದಲ್ಲೇ 16 ಬಗೆಯ ತರಕಾರಿಗಳನ್ನ, ಔಷಧಿ ಗಿಡಗಳನ್ನ, ಅಲಂಕಾರಿಕ ಹೂವಿನ ಗಿಡಗಳನ್ನ ಹಾಕೊಂಡ್ರೆ ನಿಮಗೆ ನಿತ್ಯದ ಬಳಕೆಗೆ ಬಹಳ ಸುಲಭವಾಗಿ ಲಭ್ಯ ಆಗ್ತವೆ, ಅನುಕೂಲನೂ ಆಗ್ತದೆ ಅಲ್ವಾ ರೈತ ಬಾಂಧವರೇ? ರೈತ ಬಾಂಧವರೇ, ಬೇಸಾಯ ನೀನು ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ, ಹಾಗೆ ಸರ್ವ ಜೀವಿಗಳು ಕೃಷಿಗೆ ಸಹಾಯ ಎಂಬುದನ್ನು ನಾವು ಮರಿಬಾರದು. ಪ್ರತಿಯೊಂದು ಬೆಳೆಗೂ ನ್ಯೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651.

ಮಾದಪ್ಪ ಬರುವಾಗ ಅಹಮಾಳೆಲ್ಲ ಗಮ್ಮೆಂದಿತೋ.